ಕಿತ್ತು ಮತ್ತೆ ಬೇರೆ ಜಾಗಕ್ಕೆ ಹಚ್ಚೋದು. ಹಚ್ಚೋದು ಅಂದರೆ ಮೊದಲು ನೀವು ಇದನ್ನು ಸಸಿ ತಂದು ಹಾಕಿ ಗಿಡ ಬೆಳೆದು ಗಿಡ ಮಾಡ್ಕೊಳ್ತೀರಿ. ಗಿಡ ಮಾಡ್ಕೊಂಡ್ಮೇಲೆ ಅದು ಮಾಡೋದು. ಆ ಗಿಡ ಮತ್ತೆ ಬೇರೆ ಕಡೆ ಹಚ್ತೀರಿ? ಬೇರೆ ಹಚ್ತೀರಿ. ಅದು ದೊಡ್ಡ ಗಿಡ ಕೆಲ್ಸಕ್ಕೆ ಬರಲ್ಲ ಸರ್, ಆಗಿ ಮಾಡಿದ್ದೆ ಅದರ ಆಯಸ್ ಕಮ್ಮಿ ಆಗತ್ತೆ. ಸರಿ, ಈಗ ಇದು ಎಷ್ಟು ದಿನದಲ್ಲಿ ಫಸಲನ್ನು ಕೊಡ್ಲಿಕ್ಕೆ ಶುರು ಮಾಡ್ತದೆ ನೀವು ನಾಟಿ ಮಾಡಿದ್ಮೇಲೆ? ಈಗ ನಾಟಿ ಮಾಡಿದ್ಮೇಲೆ ಒಂದು ವರ್ಷಕ್ಕೆ ಬರ್ತದೆ ಸರ್. ಒಂದು ವರ್ಷಕ್ಕೆ ಕಾಯ್ಬೇಕು? ಒಂದು ವರ್ಷ ಕಾಯಮ್ಮ. ಆಮೇಲೆ ಈಗ 500 ಗಿಡ ಹಚ್ತೀವಿ ಸರ್. 500 ಗಿಡಕ್ಕೆ ಒಂದು 10 ಕೆಜಿ ಬರ್ತವೆ ಫಸ್ಟಿಗೆ. ಆಮೇಲೆ ಇನ್ನೊಂದು ವರ್ಷಕ್ಕೆ ಒಂದು 20 ಕೆಜಿ ಬರ್ತವೆ. ಇನ್ನೊಂದು ವರ್ಷಕ್ಕೆ ಒಂದು 30 ಕೆಜಿ ಬರ್ತವೆ. ಇನ್ನೊಂದು ವರ್ಷಕ್ಕೆ 50 ಕೆಜಿ ಬರ್ತವೆ. ಹಿಂಗೆ ವರ್ಷದಿಂದ ವರ್ಷಕ್ಕೆ ಏಕೆಂತ ಹೋಗೋದು ಅದು. ಆಮೇಲೆ ಕಮ್ಮಿ ಹಾಕೇ ಅಂತ ಬರ್ತದೆ. ಎಷ್ಟು ವರ್ಷದವರೆಗೆ ಇರುತ್ತೆ ಅದು? 40 ವರ್ಷದಾನೇ ಇರ್ತದೆ ಸರ್. ಅಲ್ಲ, ಎಷ್ಟು ವರ್ಷದವರೆಗೂ ಏರಿಕೆ ಆಗುತ್ತೆ ಇಳುವರಿಯಲ್ಲಿ? ಇಳುವರಿಯಲ್ಲಿ ಎಷ್ಟು ವರ್ಷ ಅಂದರೆ 15 ವರ್ಷ ಫುಲ್ ಬರ್ತದೆ ಸರ್ ಮಲ್ಲಿಗೆ. ಜಾಸ್ತಿ ಬರ್ತದೆ? 15 ವರ್ಷದ ನಂತರ ಗಿಡದಿಂದ ಕಡಿಮೆ ಆಗ್ತದೆ? ಕಡಿಮೆ ಆಗಂತ ಬರ್ತದೆ. ಆಯಸ್ ಕಮ್ಮಿ ಆಗ್ತದೆ ಅಲ್ಲ ಸರ್, ಅವಾಗಲೇ ಅವು ಗಿಡ ಇರೋದು 40 ವರ್ಷದ ತನಕ ಇರ್ತವೆ. ಓ, ಸೊ ಅದು ಮಧ್ಯಮ ಅವಧಿ ಅಂದರೆ ಒಂದು 15-20 ವರ್ಷ. ಆಮೇಲೆ ಇಳಿಮುಖ? ಆಮೇಲೆ ಇಳಿಮುಖ. ಆಮೇಲೆ 40 ವರ್ಷದ ನಂತರ ಮತ್ತೆ ಸಸಿಗಳು ಚೇಂಜ್ ಮಾಡಬೇಕಾ? ಅದು ನೆಲ ಚೇಂಜ್ ಮಾಡ್ಬೇಕು ಸರ್. ತೆಗಿಬೇಕು. ಸರ್, ಈಗ ಈ ಮಲ್ಲಿಗೆ ಬೆಳೆಯೋದಕ್ಕೆ ಯಾವ್ಯಾವ ರೀತಿಯ ಗೊಬ್ಬರಗಳನ್ನು ಔಷಧಿಗಳನ್ನು ಬಳಕೆ ಮಾಡ್ಕೊಳ್ಳಿ? ಗೊಬ್ಬರ ಇದಕ್ಕೂ ಏನಾದರೂ ರೋಗಗಳು ಬರ್ತಾ ಇದೆ? ಬರ್ತದೆ ಸರ್, ಬರ್ತದೆ. ಇದು ಕಾರ್ಪುಡಿ ರೋಗ ಬರ್ತದೆ ಸರ್, ಮುಟ್ರಿಗಿ ರೋಗ ಬರ್ತದೆ, ಆಮೇಲೆ ಅದು ಒಂದು 2-3 ನಮೂನಿ ರೋಗ ಬರ್ತದೆ ಸರ್. ಹ್ಞೂ ಹ್ಞೂ. ಗೊಬ್ಬರಗಳ ಬಳಕೆ ಬಗ್ಗೆ ಹೇಳಿ. ಆರಂಭದಲ್ಲಿ ಯಾವ್ಯಾವ ರೀತಿಯ ಗೊಬ್ಬರಗಳನ್ನು ಕೊಡ್ತೀವಿ? ಗೊಬ್ಬರ DAP, ಇದು ಪಟ್ಯಾಕ್ಸ್, ಸಟ್ರೇಟ್, ಆಮೇಲೆ 20-20, ಇವು 4-5 ನಮೂನಿ ಗೊಬ್ಬರ ಸೇರಿ ಫೋರೆಟ್ ತೆಳಗೆ ಹಾಕಿ ಅದು ಆಮೇಲೆ ಗೊಬ್ಬರ ಹಾಕಿ ಮುಚ್ತೀವಿ ಸರ್. ಮಣ್ಣಲ್ಲೇ ಕೊಡ್ತೇವೆ? ಹಾಂ, ಹಾಕ್ತೀವಿ. ಆಮೇಲೆ ಒಂದೊಂದು ಸಾರಿ ಹೆಂಗೆ ಮಾಡ್ತೀವಿ ಅಂದರೆ, ಇನ್ನೊಂದು ವರ್ಷಕ್ಕೆ ಸಗಣಿ ಗೊಬ್ಬರ ಏರಿಸ್ತೀವಿ. ಸಗಣಿ ಗೊಬ್ಬರ ಏರಿಸಿ ಇವೆಲ್ಲ ಗೊಬ್ಬರ ಅದ್ರ ಮೇಲೆ ಹಾಕೋದು, ಮುಚ್ಚಿ ನೀರು ಬಿಡೋದು, ಅದು ಒಳ್ಳೆ ಫಸಲು ತಗೊಂಬರ್ತದೆ. ಹ್ಞೂ ಹ್ಞೂ. ರೋಗಗಳು ಬರ್ತವೆ ಅಂತ ಹೇಳಿದ್ರಿ, ಯಾವ್ಯಾವ ಹಂತದಲ್ಲಿ ಬರುತ್ತೆ ಅಂತ? ಯಾವ್ಯಾವ ಟೈಮಿಗೆ ರೋಗಗಳು ಬರುತ್ತೆ? ಈಗ ಬಿಸಿಲುಗಾಲ ಅಲ್ಲ ಸರ್, ಕಾರ್ಪುಡಿ ರೋಗ ಜಾಸ್ತಿ ಅದಕ್ಕೆ. ಆಮೇಲೆ ಸ್ವಲ್ಪ ಮಳೆಗಾಲ ಬಂದರೆ ಮುಟ್ರಿಕೆ ರೋಗ. ಹ್ಞೂ ಹ್ಞೂ. ಆಮೇಲೆ ಮಜ್ಜಿಗೆ ರೋಗ ಅಂತ ಬರ್ತೈತೆ. ಮಜ್ಜಿಗೆ ರೋಗ? ಹಾಂ, ಮಜ್ಜಿಗೆ ರೋಗ. ಅದು ಹೆಂಗಿರ್ತದೆ? ಬೆಳೆ ಉಪ್ಪಿಡ್ತಾರೆ ಸರ್, ಮುಟ್ರಿಕೆ ಆಗಿ ಬೆಳಕ್ ಹಾಕತ್ತೆ. ಓಹೋ, ಅದಕ್ಕೆ ಸಲ್ಫರ್ ಪುಡಿ ರೋಗ ಮಿಕ್ಸ್ ಮಾಡಿ ಹೊಡಿಬೇಕು ಸರ್. ಓಹೋ. ಸರಿ, ಈ ಮಲ್ಲಿಗೆ ತೋಟ ನಿರ್ವಹಣೆಗೆ ನೀರು ಬಹಳ ಮುಖ್ಯ. ಹೌದು ಸರ್. ನೀರಿನ ಮೂಲ ಏನೇನಿದೆ ನಿಮಗೆ? ಬೋರ್ವೆಲ್ ಸರ್, ಬೋರ್ವೆಲ್. ನಮ್ಮ ಬಾವಿ ಗೀವಿ ಅಂತ ಕಾಲೇವಿಲ್ಲ, ಬೋರ್ವೆಲ್ ನೀರು. ಬೋರ್ ಹಾಕ್ಸಿದ್ವಿ, ಬೋರ್ ನೀರು ಬಿದ್ದೈತೆ, ಅವಾಗ ಗಿಡ ಹಚ್ಚಿದ್ದು. ನೀರು ಹರಿಸುವ ವಿಧಾನ ಏನು? ಸ್ಪ್ರಿಂಕ್ಲರ್ ಬಳಸ್ತಿರೋ? ಹನಿ ನೀರು ಸ್ಪ್ರಿಂಕ್ಲರ್ ಬಳಸಿಲ್ಲ ಸರ್, ನಮ್ಮ ನೀರು ಸಣ್ಣವೂ ಇಲ್ಲ, ಬೇಸಾಯ್ತಾ. ಹನಿ ನೀರಾವರಿ ಏನೂ ಇಲ್ಲ? ಇಲ್ಲ ಇಲ್ಲ ಸರ್, ಏನು ಮಾಡಿಲ್ಲ. ಸಣ್ಣ ಸಣ್ಣ ಪೈಪ್ ಹಾಕಿ? ಇಲ್ಲ ಇಲ್ಲ ಸರ್. ಗಿಡದ ಬಡ್ಡಿಗೆನೆ ಬಿಡು? ಅವರು ನೀರು ಕಮ್ಮಿ ಇರ್ತದಲ್ಲ ಸರ್, ಅವರು ಅದು ಎಲ್ಲ ಮಾಡೋದು. ನಮ್ಮೆಲ್ಲ ದೊಡ್ಡ ಮಡಿ ಮಾಡಿ ನೀರು ಬಿಡ್ತೀವಿ ಸರ್. ನೀರಿನ ಕೊರತೆ ಏನಿಲ್ಲ? ಇಲ್ಲ ಇಲ್ಲ. ಬೇಸಿಗೆ ಇಲ್ಲ ನೋಡಿ ಸರ್, ಒಂದು ಗಿಡ ಐತಲ್ಲ ಸರ್, ಆ ಗಿಡಕ್ಕೆ ಚಕ್ಕದ್ರೆ 4 ಮೂಲಿ ಮಾಡಿ ನೀರು ಬಿಡ್ತೀವಿ ನಾವು. ಹಂಗೆ? ಹ್ಞೂ. 2 ಮೊಳ ಆಗಲ್ಲ, 2 ಮೊಳ ಆಗಲ್ಲ. ನೀರು ಜಾಸ್ತಿ ಬೇಕು ಮಲ್ಲಿಗೆ ಗಿಡ? ಫುಲ್ ಇರ್ಬೇಕು ಸರ್ ನೀರು. ಇಂಥ ಟೈಮ್ದಾಗ ಬಿಸಿಲುಗಾಲದಾಗ ನೀರು ಫುಲ್ ಇರ್ಬೇಕು ಅದಕ್ಕೆ. ಹ್ಞೂ. ಮಳೆಗಾಲದಾಗ ಕಮ್ಮಿ ಇದ್ರೆ ನಡೀತೈತೆ, ಈ ಟೈಮ್ನಾಗ ಭಾಳ ಬೇಕು. ನೀರು ಕಟ್ಟೋ ವೇಳೆ ನಿಮಗೆ ಎಲ್ಲ ರೀತಿಯಿಂದಲೂ ಅನುಕೂಲ ಇರ್ತದೆ? ಅಂದರೆ ಕರೆಂಟಿನ ತೊಂದರೆ ಆಗಿರ್ಬೋದು, ಈ ಥರದ ಏನು ಸಮಸ್ಯೆಗಳು ಆಗ್ತಿರ್ತವೆ ಹೇಗೆ? ಏನಿಲ್ಲ ಸರ್, ತೊಂದರೆ ಏನಾಗಿಲ್ಲ. ಯಾವಾಗಾರ ಒಂದ್ಸರಿ ಕರೆಂಟ್ ಹೋಗ್ತಿರ್ತಾವೆ, ಬರ್ತಿರ್ತಾವೆ ಅಷ್ಟೇ. ನಮ್ಮೆಲ್ಲ ಲೈಫ್ ಈಗ ಹಗಲತ್ತಲ್ಲಿ ಕರೆಂಟೇ ಇರಲ್ಲಪ್ಪ, ನಾನು ರಾತ್ರಿ ಕಟ್ಟಬೇಕು, ಈ ಥರದ ಸಮಸ್ಯೆಗಳಿದಾವೆ ನಿಮ್ಮ? ಸಮಸ್ಯೆ ಇಲ್ಲ ಸರ್, ಟೈಮಿಂಗ್ ಐತದ. ಈ ಒಂದು ವಾರ ಸರ್, 11 ಗಂಟೆಯಿಂದ 5 ಗಂಟೆವರೆಗೆ ಕೊಡ್ತಾರೆ. ಇನ್ನೊಂದು ವಾರ ಬೆಳಿಗ್ಗೆ 4 ಗಂಟೆಯಿಂದ 11 ಗಂಟೆವರೆಗೆ ಕೊಡ್ತಾರೆ. ಒಂದೊಂದು ವಾರ ಶಿಫ್ಟ್ ಅದು, ಶಿಫ್ಟ್ ವೈಸ್ ಕರೆಂಟ್ ಇರ್ತದೆ. ಶಿಫ್ಟ್ ನೀವು ಅದಕ್ಕೆ ಅಡ್ಜಸ್ಟ್ ಆಗಿ ನೀವು ಮಾಡ್ತೀರಾ. ಈಗ ನಿಮ್ಮ ತೋಟದಲ್ಲಿ ಎಷ್ಟು ಜನ ನಿಮ್ಮ ಕುಟುಂಬದ ಸದಸ್ಯರು ಕೆಲಸ ಮಾಡ್ತಿದ್ದಾರೆ? ನಮ್ಮ ಕುಟುಂಬದವ್ರು ಅಂದ್ರೆ ನಾವು ಇಬ್ಬಳ ತಂದೆ ಮಗ ಇರ್ತೀವಿ, ಆಮೇಲೆ ಆಳು ಇರ್ತಾರೆ ಸರ್. ಮಗ್ಗೆ ಏರಿಯಾಕ್ ಬರ್ತಾರಲ್ಲ, ಕೆಲಸ ಮಾಡೋ ಆಳು ಇರ್ತಾವೆ. ಹೂ ಬಿಡಿಸೋದು ಅದೊಂದು ಕಲೆ, ಅದೊಂದು ಸೂಕ್ಷ್ಮ. ಹೌದು ಸರ್, ಕಲೆನ. ಇಲ್ಲಿಯ ಲೇಬರ್ಸ್ಗಳಿಗೆ ಇಲ್ಲಿ ನಿಮಗೆ ಸೌಲಭ್ಯ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್, ಸೌಲಭ್ಯ ಇದೆ. ಆಮೇಲೆ ಅವರಿಗೆ ಆಟೋದಾಗ ಕರ್ಕೊಂಡು ಹೋಗಬೇಕು, ಆಟೋದಾಗಿಂದ ಮತ್ತೆ ಮನೆಗೆ ಕರ್ಕೊಂಬರ್ಬೇಕು, ಕೂಲಿ ಕೊಡಬೇಕು. ಕೂಲಿ ದರ ಹೇಗಿದೆ ಇಲ್ಲಿ? ಕೂಲಿ ದರ 200 ರೂಪಾಯಿ ಒಬ್ಬರಿಗೆ ಮಗ್ಗಿ ಹರಿಯಾಕ. ಅಂದರೆ ತೂಕದ ಮೇಲೆ ರೇಟ್? ತೂಕ ಹರಿಯಾಕ 100 ರೂಪಾಯಿ KG. ಕೂಲಿ ಅಂದರೆ 200 ರೂಪಾಯಿ. ಒಬ್ಬ ಕೂಲಿ ಆಳು ಒಂದು ದಿನದಲ್ಲಿ ಎಷ್ಟು KG ಮಲ್ಲಿಗೆ ಹರಿತಾರೆ?